ಅನುಭವಿಸುವ ಕ್ಷೇತ್ರ ಅದಕ್ಕೆ ಅವಸ್ಥ. ಜಾಗೃತ ಅವಸ್ಥ ಅಂದ್ರೆ ಅದೊಂದು ಕ್ಷೇತ್ರ. ಯಾವ ಕ್ಷೇತ್ರದಲ್ಲಿ ಸ್ಥೂಲವಾದ ವಿಷಯಗಳ ಅನುಭವ ಆಗುತ್ತದೆ ಅದು ಜಾಗೃತ ಕ್ಷೇತ್ರ. ಅಲ್ಲಿ ಯಾರು ಅದನ್ನು ಅನುಭವಿಸ್ತಾರೋ ಅವರು ಸ್ಥೂಲ ಭುಕ್. ಏನನ್ನು ಅನುಭವಿಸ್ತಾರೆ ಅದು ಸ್ಥೂಲ ಭೋಗ. ಆ ಕ್ಷೇತ್ರ ಏನಿದೆ ಅದು ಸ್ಥೂಲ ಪ್ರಪಂಚ. ಸ್ಥೂಲ ಕ್ಷೇತ್ರದಲ್ಲಿ ಸ್ಥೂಲ ಪ್ರಪಂಚವನ್ನು ಸ್ಥೂಲ ವಿಷಯಗಳನ್ನು ಇವನೇನು ಅನುಭವಿಸ್ತಾನೋ ಇವನು ವಿಶ್ವ. ವಿಶ್ವ ಹೊರಗಿನ ಯಾವ ವಿಷಯಗಳು ಪದಾರ್ಥಗಳು ಯಾವ ಸಂಬಂಧವೂ ಇಲ್ಲದೇ ಆದರೂ ಅವುಗಳನ್ನು ಒಳಗನೇ ಅನುಭವಿಸ್ತಾನಲ್ಲ ಪ್ರವಿವಿಕ್ತ ಭುಕ್. ಅವನು ಪ್ರವಿವಿಕ್ತ ಭುಕ್. ಅವನ ಪ್ರಪಂಚ ಯಾವುದು? ಸೂಕ್ಷ್ಮ ಪ್ರಪಂಚ. ಅವನ ವಿಷಯಗಳೇನು? ಭೋಗದ ವಿಷಯಗಳು, ಸೂಕ್ಷ್ಮ ವಿಷಯಗಳು. ಈ ಕಟ್ಟಡ, ಈ ಫರ್ನಿಚರ್ಸು, ಈ ಸ್ಥೂಲ ವಿಷಯಗಳು. ಯಾವಾಗ ಈ ಭೌತಿಕ ಇಂದ್ರಿಯಗಳು ದಣಿತವೆ, ದಣದ ನಂತರ ಹೀಗೆ ವ್ಯರ್ಥಗಳು ಮುಚ್ಚಿಕೊತ್ತಾವೆ. ಅದೇ ವ್ಯರ್ಥಗಳು ಮುಚ್ಚಿಕೊಂಬುದು ಮುಖ್ಯ ಅಲ್ಲ, ವ್ಯರ್ಥಗಳು ದಣದುವು ಅನ್ನೋದು ಬಹಳ ಮುಖ್ಯ. ಆವಾಗ ಹೊರಗಿಂದ ಯಾವುದು ಕಾಣೋದಿಲ್ಲ. ಇನ್ಫ್ಯಾಕ್ಟ್ ಕೆಲವು ಸಲ ಹೇಗೂ ಆಗ್ತದೆ, ಕಣ್ಣು ತೆಗೆದೇ ಇರ್ತವೆ ಅವರಿಗೇನು ಕಾಣ. ಈಗೇನಾಗಿರ್ತದೆ, ಸ್ಥೂಲವಾದ ಇಂದ್ರಿಯಗಳು ನಿವೃತ್ತವಾಗಿರುತ್ತವೆ, ಸೂಕ್ಷ್ಮವಾದ ಇಂದ್ರಿಯಗಳು ಎಚ್ಚರವಾಗಿರುತ್ತವೆ. ಸೂಕ್ಷ್ಮವಾದ ಇಂದ್ರಿಯಗಳು ಸೂಕ್ಷ್ಮವಾದ ಪ್ರಪಂಚದಲ್ಲಿ ಎಚ್ಚರವಾಗಿರುತ್ತವೆ. ಅವುಗಳನ್ನು ಅನುಭವಿಸುವವನು ಯಾರು, ಅವನು ಪ್ರವಿವಿಕ್ತ ಭುಕ. ಎಲ್ಲರೂ ಈಗ ಎಚ್ಚರದಲ್ಲೇ ಇದ್ದಾರೆ. ಎಚ್ಚರದಲ್ಲಿಯೇ ವಿಶ್ವ, ಎಚ್ಚರದಲ್ಲಿಯೇ ತೈಜಸ, ಈ ಎಚ್ಚರದಲ್ಲಿಯೇ ಪ್ರಾಜ್ಞನು ಸಿಗ್ತಾನೆ. ಅವನು ಯಾರು, ಆನಂದ ಬುಕ್. ಐಸ್ ಕ್ರೀಮ್ ನಾನು ಬಾಯಿಗೆ ಹಾಕ್ಕೊಂಡಾಗ ಸ್ಥೂಲ ಬುಕ್, ಅವುಗಳನ್ನು ಸೂಕ್ಷ್ಮ ಬುಕ್, ಪ್ರವಿಯುಕ್ತ ಬುಕ್, ಆನಂದ ಬುಕ್. ಎಲ್ಲಿದ್ದಾರೆ ಇವರು? ಇವನೇ ಸ್ಥೂಲ ಬುಕ್, ಇವನೇ ಪ್ರವಿಯುಕ್ತ ಬುಕ್, ಇವನೇ ಆನಂದ ಬುಕ್. ಈ ಪ್ರಕಾರ ತ್ರಿಧಾ ಭೋಗಂ ನಿಬೋಧತ, ಮೂರು ಥರದ ಭೋಗಗಳು ಇವರಿಗೆ ಲಭ್ಯ ಇವೆ. ನಮಗೆಲ್ಲರಿಗೂ ಮೂರು ಥರದ ಭೋಗಗಳು ಲಭ್ಯ ಇವೆ. ಆಹ್, ಚೆನ್ನಾಗಿತ್ತಪ್ಪ ಅಂತ ಹೇಳಿದಾಗ ಆನಂದ ಭುಕ್ ಇರು. ಸ್ವಲ್ಪ ನೋಡಿ ಹೇಳ್ತೀನಿ ಇರು, ಅವಸರ ಮಾಡಬೇಡ. ಪ್ರವಿವಿಕ್ತ ಭುಕ್, ಇಂದ್ರಿಯ ಲಭ್ಯ ಆಯಿತು ಅವನು ಸ್ಥೂಲ ಭುಕ್. ಪ್ರಾಜ್ಞ ಕೃಧಾ ಭೋಗಂ ನಿಬೋಧತ, ಹೀಗೆ ಮೂರು ಭೋಗಗಳನ್ನು ತಿಳಿಸಿ ಹೇಳಿದ, ಮೂರು ಥರದ ಭೋಗಗಳನ್ನು ಹೇಳಿದ್ದಾನೆ. ಈಗ ಈ ಮೂರು ಥರದ ಭೋಗಗಳು ಆ ಭೋಗಿಗೆ, ಭೋಕ್ತೃವಿಗೆ ಲಭ್ಯವಾಗುತ್ತೆ. ಆದರೆ ಅವನಿಗೆ ಅದರ ಫಲ ಏನು? ವೆರಿ ನೈಸ್. ಸ್ಥೂಲಂ ವಿಶ್ವಂ ತರ್ಪಯತೆ, ಸ್ಥೂಲ ಭೋಗ ಇಲ್ಲದೆ ವಿಶ್ವಂ, ಆ ವಿಶ್ವ ಆಯ್ತಾನ ಭೋಕ್ತೃ. ಯಾವ ಭೋಕ್ತೃ? ಸ್ಥೂಲ ಭೋಕ್ತೃ. ಆ ಸ್ಥೂಲ ಭೋಕ್ತೃ ಸ್ಥೂಲ ಭುಕ್ ಅಂತ ಕರೆದಿದ್ದಾರೆ. ಅವನನ್ನು ತರ್ಪಯತೆ, ಅವನ ತೃಪ್ತಿಪಡಿಸ್ತಾರೆ. ಸ್ಥೂಲ ಭೋಗಗಳು, ಸ್ಥೂಲವಾದ ಭೋಗಗಳು ಅವನಿಗೆ ತೃಪ್ತಿಯನ್ನು ಕೊಡುತ್ತಾರೆ. ಯಾರಿಗೆ? ಆ ಸ್ಥೂಲ ಭೋಗಿಗೆ. ಅವನು ಯಾರು? ವಿಶ್ವ. ವಿಶ್ವನನ್ನು ತೃಪ್ತಪಡಿಸ್ತಾರೆ. ಅದು ಬೇಕು, ಓಕೆ ತಥಾಸ್ತು. ಇದು ಬೇಕು, ಓಕೆ ತಥಾಸ್ತು. ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ತಗೋ ತಗೋ ತಗೋ. ಸ್ಥೂಲ ಭುಕ್ ಹೇಗೆ ಹೇಗೆ ಹೇಗೆ ಅವನಿಗೆ ಪ್ರಾಪ್ತಿ ಆಗ್ತದೆ ಅಂದ್ಕೊಂಡಿದ್ದೆಲ್ಲ, ಹಾಗಾಗಿ ಅವನಿಗೆ ಅಷ್ಟಷ್ಟೇ ಅಷ್ಟಷ್ಟೇ ಅಷ್ಟಷ್ಟೇ ತೃಪ್ತಿ ಸಿಗ್ತಾ ಇರುತ್ತದೆ. ಇದೇ ಪ್ರಕಾರವಾಗಿ ಅವನು ಹೋಲ್ ಲೈಫ್ ಇರಿಸ್ಬೇಕು, ಪೂರ ಜೀವನ ಎಲ್ಲ ಏನು ನೆಕ್ಕೋದೇ ನೆಕ್ಕೋದು ನೆಕ್ಕೋದೇ ನೆಕ್ಕೋದು, ಹಂಗೆ ನೆಕ್ತಾನೇ ಇರ್ತಾನೆ, ತಗೊಳ್ತಾನೆ ಇರ್ತಾನೆ, ಪಡಿತಾನೆ ಇರ್ತಾನೆ, ಟೈರ್ಡೇ ಇಲ್ಲ. ಸುಮ್ಮನೆ ನೆಪ್ಪ ಕೇಳೋದು, ಅಲ್ಲ ಸಾಕಪ್ಪ ಇವತ್ತು, ಇವತ್ತಿಗೆ ಸಾಕು ನಾಳೆಗೆ ಬೇಕು, ಇವತ್ತಿಗೆ ಸಾಕು ನಾಳೆಗೆ ಬೇಕು. ಸ್ಥೂಲ ಬುಕ್ ಇವನೇನ್ ಮಾಡ್ತಾನೆ? ತರ್ಪಯತೆ ವಿಶ್ವಂ. ವಿಶ್ವಂ ಅಂದ್ರೆ ಆ ವೈಶ್ವಾನರ ವಿಶ್ವ ಇದಾನಲ್ಲ, ಜಾಗೃತ ಕ್ಷೇತ್ರದ ಅಭಿಮಾನಿ, ಅವನನ್ನ ತೃಪ್ತಪಡಿಸ್ತವೆ. ಆಮೇಲೆ ಪ್ರವಿವಿಕ್ತಂತು ತೈಜಸಂ, ಆ ಸೂಕ್ಷ್ಮ ಭೋಗಗಳು ಯಾರನ್ನು ತೃಪ್ತಿಪಡಿಸ್ತವೆ? ತೈಜಸ್ಸನ್ನ ತೃಪ್ತಿಪಡಿಸ್ತವೆ. ಡ್ರೀಮ ಕನಸುಗಾರ ಇದಾನಲ್ಲ ಅವನನ್ನು ತೃಪ್ತಿಪಡಿಸ್ತವೆ. ಓಕೆ, ಆನಂದಶ್ಚ ತಥಾ ಪ್ರಾಜ್ಞೆ. ಹೌದಾ? ಈ ನಿಮ್ಗೇನು ಸಿಕ್ಕು ಈಗ? ಮೂರು ಕ್ಷೇತ್ರಗಳು, ಮೂರು ಕ್ಷೇತ್ರದಲ್ಲಿ ಮೂರು ಥರದ ಭೋಗಗಳು, ಮೂರು ಥರದ ಭೋಗಗಳನ್ನು ಅನುಭವಿಸುವಂತಹ ಇವರು ಮೂವರು ವಿಶ್ವ ತೇಜಸ್ಸ ಇಷ್ಟು ಪ್ರಾಪ್ತಿ ಆಗ್ತಾ ಇದೆ. ಸೊ ಇವೆಲ್ಲವುಗಳ ಮೂಲಕವಾಗಿ ತ್ರಿಧಾ ತೃಪ್ತಿ ನಿಬೋಧತ, ಮೂರು ತರಹದ ತೃಪ್ತಿಗಳನ್ನು ನಾವು ವ್ಯಕ್ತಪಡಿಸ್ತೇವೆ. ಮೂರು ತರ ಅಖಂಡಿತು ಒಂದು ತೃಪ್ತಿ, ಲಭ್ಯವಾಯಿತು ಒಂದು ತೃಪ್ತಿ, ಆಮೇಲೆ ಚೆನ್ನಾಗಿದೆ ಎರಡನೇ ತೃಪ್ತಿ, ಆನಂತರ ಆ ಸಾರ್ಥಕ ಆಯ್ತಪ್ಪ ಮೂರನೇ ತೃಪ್ತಿ. ಈ ಮೂರು ತೃಪ್ತಿಗಳು ಎಚ್ಚರದಲ್ಲೇ, ಆದರೆ ಮೂರು ಮೂರು ಬೇರೆ ಇವರು ಖಂಡಿತ ವಿಶ್ವ ಚೆನ್ನಾಗಿದೆ ತೈಜಸ್ಸ ಆನಂದ ಆಯ್ತು ನೋಡಪ್ಪ ಯಾರು ಪ್ರಾಜ್ಞೆ ವಿಶ್ವ ತೈಜಸ್ಸ ಎಚ್ಚರವಾಗಿ ಹೇಗಿದ್ದಾರೆ, ಆದರೂ ಮೂರು ಬೇರೆ ಬೇರೆ ಇದ್ದಾರೆ. ವಿಶ್ವನು ತೈಜಸ್ಸನಲ್ಲ, ತೈಜಸ್ಸನು ಪ್ರಾಜ್ಞನಲ್ಲ, ಪ್ರಾಜ್ಞನು ವಿಶ್ವನಲ್ಲ, ಮೂವರು ಬೇರೆ ಬೇರೆ ಇದ್ದಾರೆ. ದೇರ್ ರೋಲ್ಸ್ ಆರ್ ಡಿಫರೆಂಟ್, ದೇರ್ ಎಕ್ಸ್ಪೀರಿಯನ್ಸಸ್ ಆರ್ ಡಿಫರೆಂಟ್, ದೇ ಆರ್ ಆಲ್ ಟುಗೆದರ್ ಡಿಫರೆಂಟ್. ನಿಮ್ಗೆ ಗೊತ್ತಾಗ್ತದೆ ನೋಡಿ, ಈಗ ಕನಸಿನಲ್ಲಿ ದರಿದ್ರನಾಗಿರ್ತೀನಿ, ಬೇಡ ಕನಸಿನಲ್ಲಿ ಶ್ರೀಮಂತರ, ಕನಸಿನಲ್ಲಿ ಶ್ರೀಮಂತರಾಗಿರ್ತೀವಿ, ಬಟ್ ಎಚ್ಚರದಲ್ಲಿ ದರಿದ್ರ ಇರ್ತೀವಿ. ಅವನು ಅವನಿಲ್ಲೇ ಇಲ್ಲ. ಎಚ್ಚರಾದಾಗ ನಾನುಂಟು, ನಾನು ಹರ್ಕ್ ಶಾರ್ಟ್ ಉಂಟು, ಅವನು ಇಲ್ಲೇ ಇಲ್ಲ ಎಲ್ಲೋದ ಅವನು, ಅವನು ಅಲ್ಲಿ ಅವ್ನು ಎಲ್ಲಿ ಹೋಗೋದ ಪ್ರಶ್ನೆ ಇಲ್ಲ. ಅಲ್ಲಿದ್ದ ಅಲ್ಲಿ ಇದ್ದ, ಇವ ಇಲ್ಲಿದ್ದಾನೆ ಇವ ಇಲ್ಲಿದ್ದ ಅನಿಸ್ತೇನೆ. ಕನಿಷ್ಠನ ಹೋದಾಗ ದರಿದ್ರ ಎಲ್ಲಿ ಹೋದ ಅಂತ ನೀವು ಕೇಳ್ತೀರ? ಕೇಳೋದಿಲ್ಲ. ಅವನು ಅಲ್ಲಿದ್ದ, ಇವನು ಇಲ್ಲಿದ್ದಾನೆ. ಹಾಗೆ ಇವರು ಮೂರು ಏನಿದ್ದಾರೆ, ಇವರು ಮೂರು ಮೂರು, ಇವರು ಬೇರೆ ಬೇರೆಯೇ ಇವರು. ಆ ಕ್ಷೇತ್ರದಲ್ಲಿ ದಿ ಆಕ್ಯುಪೈ ದಟ್ ರೋಲ್, ದಟ್ ರೋಲ್ ದಿ ಆಕ್ಯುಪೈ. ಆತ್ಮ ಅದು ಆ ಪಾತ್ರವನ್ನು ಧರಿಸ್ತದೆ, ಆ ಪಾತ್ರವನ್ನು ಧರಿಸಿ ಆ ಭೋಗವನ್ನು, ಆ ತೃಪ್ತಿಯನ್ನು ಆನಂದಿಸ್ತದೆ. ಇನ್ನೊಂದು ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಅದನ್ನು ಕಳಚುತ್ತದೆ, ಮತ್ತೊಂದು ಪಾತ್ರವನ್ನು ವಹಿಸ್ತದೆ, ಅಲ್ಲಿಂದ ಇನ್ನೊಂದು ಪಾತ್ರ ವಹಿಸ್ತದೆ. ಹೀಗೆ ಈ ಮೂರು ಕ್ಷೇತ್ರಗಳಲ್ಲಿ ಅದು ಯಾವತ್ತೂ ಸಂಚಲನ ಮಾಡ್ತಾ ಇರ್ತದೆ. ಇದರ ಕ್ಷೇತ್ರ ಮೂರು ಕ್ಷೇತ್ರಗಳಲ್ಲಿ ಸಂಚಲನ ಮಾಡ್ತಾ ಇರೋದೇ ಇದರ ಜಾವ. ಇದು ಅಂದರೆ ಯಾವುದು? ಅಭಿಮಾನಿ. ಈ ಮೂವರಿಗೂ ನಿಮಗೆ ಕಾಮನ್ ಶಬ್ದ ಕೊಡಬೇಕು ಅಂತಿದ್ರೆ ಅಭಿಮಾನಿ, ಐಡೆಂಟಿಫೈಡ್ ಎಂಟಿಟಿ. ಸ್ಥೂಲ ಶರೀರ ಐಡೆಂಟಿಫೈಡ್ ಎಂಟಿಟಿ, ಸೂಕ್ಷ್ಮ ಶರೀರ ಐಡೆಂಟಿಫೈಡ್ ಎಂಟಿಟಿ. ಗೊತ್ತಲ್ಲ, ಇವರು ಅಭಿಮಾನಿಗಳು. ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಿಂದ ಅಭಿಮಾನವನ್ನು ಹೊಂದಿ ಆ ಕ್ಷೇತ್ರದಲ್ಲಿ ಆ ಪಾತ್ರವನ್ನು ಧರಿಸಿ ಆ ಭೋಗಗಳನ್ನು ಆನಂದಿಸಿ ತೃಪ್ತಿಯನ್ನು ಪಡೆಯುತ್ತಾರೆ. ತೃಪ್ತಿಯನ್ನು ಪಡೆಯುತ್ತಾರೋ ಇಲ್ಲೋ ಅನ್ನೋದಕ್ಕೆ ನೆಕ್ಸ್ಟ್ ಸ್ಟೆಪ್ ಕಾರಣ ಗೊತ್ತಾಗ್ತದೆ. ಅವನಿಗೆ ಒಂದು ವೇಳೆ ಸ್ಥೂಲ ಪ್ರಪಂಚವು ಅತ್ಯಂತಿಕವಾದ ತೃಪ್ತಿಯನ್ನು ಕೊಟ್ಟುಬಿಟ್ಟರೆ ಪುನಃ ಮತ್ತೆ ಸ್ಥೂಲ ಪ್ರಪಂಚದ ಅನುಭವಕ್ಕೆ ಬರ್ತಿದ್ದಿಲ್ಲ. ಯಾಕೆ ಮತ್ತೆ ಎಚ್ಚರಾಗಿ ಬಂದ? ನಿನ್ನೆ ದಿವಸ ಪೂರ್ಣ ತೃಪ್ತಿ ಕೊಟ್ಟಿಲ್ಲ, ಈ ದಿನ ಸಿಗಬಹುದು. ಮ್ಯಾನ್ ಲಿವ್ಸ್ ವಿತ್ ಆಲ್ ಹೋಪ್ಸ್ ಟು ಬಿ ಹ್ಯಾಪಿ. ತಿಳ್ಕೊಳ್ಳಿ, ಮನುಷ್ಯ ಅವನ ಜೀವನದ ಗುಟ್ಟೇನು ಅಂತಂದರೆ ಅವನಿಗೆ ನಾನು ನಾಳೆ ಇವತ್ತು ಸುಖ ಸಿಕ್ಕಿಲ್ಲ, ನಾಳೆ ಇನ್ನೂ ಹೆಚ್ಚಿನ ಸುಖ ಸಿಗಬಹುದು. ಇವತ್ತು ಸುಖ ಸಿಕ್ಕಿದೆ, ಆದರೆ ಆ ಸುಖ ನನಗೆ ತೃಪ್ತಿ ಕೊಟ್ಟಿಲ್ಲ, ನಾಳಿನ ಸುಖ ತೃಪ್ತಿ ಕೊಡ್ಬೋದು. ಲಿವ್ಸ್ ಆನ್ ಹೋಪ್ಸ್ ಟು ಬಿಕಮ್ ಹ್ಯಾಪಿ. ದಟ್ ಹೋಪ್ ಇದೆಯಲ್ಲ, ಅವನಿಗೆ ಜೀವಿಸಿ ಇರಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಫೈನ್, ಹೋಪ್ಲೆಸ್ ಅವರು ಸಾಯ್ಲಿಕ್ಕೆ ಹೋಗ್ತಾರೆ. ಅವೆಲ್ಲ ನೋಡೋಣ ಬಿಡಪ್ಪ, ನಾಳೆ ನೋಡೋಣ, ನೋಡೋಣ ಮುಂದಿನ ಸಲ. ಸೊ ಈ ಕೇವಲ ಭಾಷ್ಯವನ್ನು ಬರೀಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಉಕ್ತ ಅರ್ಥವು ಈ ಮುಂಚಿತವಾಗಿ ನಾನು ಈ ವಿವರಣೆಗಳನ್ನ ಆಗಮ ಪ್ರಕರಣದಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಈಗೇನು ಮಾಡ್ತೀರಾ, ಮುಂದಿನ ಶ್ಲೋಕಕ್ಕೆ ಹೋಗ್ತೀವಿ. ವೆರಿ ಸಿಂಪಲ್, ಮುಗಿದದ್ದು ಉಕ್ತ ಅರ್ಥವು ಇವೆಲ್ಲ ಮುಗಿಸ್ಬಿಟ್ಟೀವಿ. ಶ್ಲೋಕವು ಎರಡು ಶ್ಲೋಕಗಳ ಅರ್ಥವನ್ನು ಮುಂಚೆ ಹೇಳಿದ್ದೀವಿ. ಈಗ ಮುಂದಿನ ಶ್ಲೋಕಕ್ಕೆ ಹೋಗ್ತೀವಿ. ತ್ರಿಶುಧಾಮಸು ಯದ್ ಭೋಜ್ಯಂ ಭೋಕ್ತಾ ಯಶ್ಚ ಪ್ರಕೀರ್ತಿತಃ ವೇದ್ಯೈತದುಭಯಂ ಯಸ್ತು ಸ ಭುಂಜಾನೋ ನ ಲಿಪ್ಯತೆ. ಈ ಮೂರು ಕ್ಷೇತ್ರಗಳಲ್ಲಿ ತ್ರಿಶುಧಾಮಸು, ಈ ಮೂರು ಕ್ಷೇತ್ರಗಳಲ್ಲಿ ಯತ್ ಭೋಜ್ಯಂ ಯಾವುದು ಭೋಗವೆನಿಸಿಕೊಂಡಿದೆಯೋ, ಚ ಮತ್ತು ಯಾರು ಇವುಗಳನ್ನು ಭೋಗಿಸ್ತಾ ಇದ್ದಾರೆ ಭೋಕ್ತಾ ಎಂದುಕೊಂಡಿದ್ದಾರೆ, ಅವುಗಳನ್ನು ನಾವು ನಿಮಗೆ ಈಗ ತಿಳಿಸಿ ಹೇಳಾಯಿತು. ಆದರೆ ಉಭಯಂ ಏತತ್ ವೇದ್ಯ, ಯಾರು ಇವು ಎರಡನ್ನು ತಿಳಿತಾ ಇದ್ದಾರೆ? ರಿಪೀಟ್, ಭೋಗವನ್ನು ತಿಳಿಸಿದ್ದೀವಿ, ಭೋಕ್ತೃವನ್ನು ತಿಳಿಸಿದ್ದೀವಿ. ಆದರೆ ಈ ಭೋಗವನ್ನು ಭೋಕ್ತೃವನ್ನು ಎರಡನ್ನೂ ತಿಳಿಯೋರು ಯಾರು? ಬರೀ ಎರಡಲ್ಲ, ಒಂದು ಕ್ಷೇತ್ರದಲ್ಲಿ ಎರಡು, ಮೂರು ಕ್ಷೇತ್ರದಲ್ಲಿ ಆರು. ಇವೆಲ್ಲ ಈ ಆರನ್ನೂ ತಿಳಿಯೋರು ಯಾರು? ಮಜಾನ ಆರನ್ನು ತಿಳಿಯೋರು ಯಾರು? ಏನು ಸ್ವಾಮಿ, ಎಲ್ಲ ನಿಮಗೆ ಅಷ್ಟೇ ಇತ್ತು ಬುದ್ಧಿ ಆಸ್ತಿಕ ಸಾಕು, ಅಷ್ಟಕ್ಕೆ ಇದನ್ನಲ್ಲೋ ನಾಸ್ತಿ ಅಂದಿಲ್ಲ. ಇವರೆಲ್ಲ ಸಿಂಪಲ್ ಪೀಪಲ್, ಇವರಿಲ್ಲ ಇವರೆಲ್ಲ ಏನು ಮಾಡ್ತಾರಂದ್ರೆ ಎಲ್ಲ ನಮ್ಮ ಮೇಲೆ ಹಾಕ್ಬಿಟ್ಟು ನೈಸ್ ಜಿಜ್ಞಾಸುಗಳಾಗಿ ಬಂದು ಎಲ್ಲರದ್ದು ತಲೆ ಕೆಡಿಸೋದಕ್ಕಿಂತ ಸೈಲೆಂಟಾಗಿ ಉಳಿಯೋರು, ನ್ಯೂಟ್ರಲ್ ಆಗಿ ಉಳಿಯೋರು ಒಳ್ಳೆಯವರು. ಯಾರಪ್ಪ ಇದನ್ನು ತಿಳಿಯೋರು? ಈಗ ನೋಡ್ರಿ, ಇಲ್ಲಿ ಭೋಗ ವಸ್ತು ಇದೆ, ಇದನ್ನು ತಿಳಿಯೋರು ಯಾರು? ಮತ್ತೆ ಇದನ್ನು ತಿಳಿಯುವಂತಹ ಆ ಭೋಕ್ತೃ ಇದ್ದಾನಲ್ಲ, ಆ ಭೋಕ್ತೃವನ್ನು ತಿಳಿಯೋರು ಯಾರು? ಭೋಗವನ್ನು ತಿಳಿಯೋರು ಯಾರು? ಭೋಕ್ತೃವನ್ನು ತಿಳಿಯೋರು. ಮೂರು ಅವಸ್ಥೆಗಳಲ್ಲಿ ತ್ರಿಶುಧಾಮಸು ಯದ್ ಭೋಜ್ಯಂ ಭೋಕ್ತಾ ಚ ಯಃ ಪ್ರಕೀರ್ತಿತಃ ಏತದ್ ಉಭಯಂ ವೇದ್ಯಯಃ, ಯಾರು ಇವು ಎರಡನ್ನು ತಿಳಿಯೋರಿದ್ದಾರೆ? ಸ ಭುಂಜಾನಃ ನ ಲಿಪ್ಯತೆ. ಎಷ್ಟು ಚಂದ ಮಾತು ಉಪನಿಷತ್ತು, ಯ ಭುಂಜಾನಃ ಅಪಿ ನ ಲಿಪ್ಯತೆ. ಅವನು ಭೋಗಿಸಿದಾಗ್ಯೂ ಕೂಡ, ಎಂಜಾಯ್ ಮಾಡಿದಾಗ್ಯೂ ಕೂಡ ಆ ಭೋಗದ ಸ್ಪರ್ಶವೂ ಇಲ್ಲ. ನೋಡ, ವಿಚಾರ ಮಾಡಿ, ಈಗ ಬರೀ ನಾವು ಕ್ಷೇತ್ರ ಅನುಭವಗಳನ್ನಷ್ಟೇ ಲೆಕ್ಕ ತಗೊಂಡ್ಬಿಡುತ್ತೆ. ನಾವು ಅಲ್ಟಿಮೇಟ್ ಜಿಜ್ಞಾಸಕ್ಕೆ ಹೋಗೋದು ಬೇಡ, ಕ್ಷೇತ್ರ ಅನುಭವಗಳಿಗೆ ಹೋಗೋಣಂತೆ. ಜಾಗೃತದಲ್ಲಿ ಕಂಠ ಮಠ ತಿಂದ, ಹೊಟ್ಟೆ ತುಂಬಿ ನಗಾರಿ ಆಯಿತು, ಖುಷಿಪಟ್ಟ, ಏನು ಊಟ, ಕನಸಿನಲ್ಲಿ ಹೊಟ್ಟೆ ಹಸಿದ್ರಬಾರ್ದು ಅಂತ ಏನು ನಿಯಮಿಲ್ಲ, ಕನಸಿನಲ್ಲಿ ಹೊಟ್ಟೆ ಹಸಿದಿರಬಾರ್ದು ಅಂತ ಏನು ನಿಯಮಿಲ್ಲ, ಕನಸಿನಲ್ಲಿ ಹಸಿರು. ಈಗ ಆ ಕನಸಿನಲ್ಲಿ ಹಸಿವು ಆಗಿರೋದ್ರಿಂದ ಅವನೇನು ಮಾಡ್ಬೇಕು? ಈಗ ಊಟ ಮಾಡಬೇಕು. ಓಕೆ, ಈಗ ನೋಡೋಣ ಅವನೇನು ಹೋದ, ಅವನ ನಗಾರಿ ಎಷ್ಟು ಊಟ ಉಂಡು ತೇಗಿದ್ನಲ್ವೋ, ಅವನೇನು ಹೋದ, ಅವನು ಇಲ್ಲೇ ಇಲ್ಲ. ಹೀಗಾಗಲಿಕ್ಕೆ ಸಾಧ್ಯವೋ ಏನು ಅಂದರೆ, ಅವನ ಕನಸಿನಲ್ಲಿ ಅವನ ಹಸಿವು ಭಾಳ ಆಗಿತ್ತು, ಅವನಿಗೆ ಎಲ್ಲ ಐಟಮ್ಗಳನ್ನು ಮೆನು ಎಲ್ಲ ಕೊಟ್ಟು ಸಪ್ಲೈ ಮಾಡಿದರು. ಅಲ್ಲಿ ಊಟ ಮಾಡಿದ್ರೆ ಕೈ ತುಪ್ಪ ಅದನ್ನು ಗೊತ್ತಾಯ್ತು ಅವನಿಗೆ, ಅಲ್ಲಿ ತಿಂದಿದ್ದ ಹೋಳಿಗೆ, ಆ ಹೋಳಿಗೆ ತುಪ್ಪ ತಿಂದದ್ದು ಕೈ ಹತ್ತಿದ್ದು ಅಲ್ಲಿ ಕಾಣಿಸ್ತು. ಆದರೆ ಇಲ್ಲ ಇಲ್ಲ, ನಂದು ಊಟ ಆಗಿದೆ, ನನ್ನ ಹೊಟ್ಟೆ ತುಂಬಿದೆ ಅಂತ ಹಂಗೆ ಹೇಳಲಿಕ್ಕೆ ಸಾಧ್ಯವೋನು? ಇಲ್ಲ, ಹೇಗಾದ್ರೂ ಇಲ್ಲ. ಈವನ ತುಪ್ಪದ ಕೈ ಕೂಡ ಇಲ್ಲ, ತುಪ್ಪದ ಬೆರಳು ಕೂಡ ಇಲ್ಲ. ಪ್ರಾಜ್ಞನ ಅನುಭವದ ಕ್ಷೇತ್ರದಲ್ಲಿದ್ದಾಗ ಇವರಿಬ್ಬರಲ್ಲಿ ಯಾರಿದ್ದಾರೆ? ಇಬ್ರು ಇದ್ದಾರೆ. ಹೌದು, ಜಾಗೃತ ವಿಶ್ವನು ಸ್ವಪ್ನದಲ್ಲಿಲ್ಲ, ಸ್ವಪ್ನದ ತೈಜಸ್ಸನ್ನು ಜಾಗೃತದಲ್ಲಿಲ್ಲ. ತೈಜಸ್ಸ ಮತ್ತು ವಿಶ್ವ ಇವರಿಬ್ಬರು ಪ್ರಾಜ್ಞನ ಕ್ಷೇತ್ರದಲ್ಲಿಲ್ಲ ಅನ್ನುವುದನ್ನು ತಿಳಿಯುವವರು ಯಾರು? ಅವ ಇಲ್ಲಿಲ್ಲ, ಇವ ಅಲ್ಲಿಲ್ಲ, ಅವರಿಬ್ಬರು ಇಲ್ಲಿಲ್ಲ, ಇದು ತಿಳಿಯೋರು ಯಾರು? ಹೂ ನೋಸ್ ದಿಸ್? ಹೂ ಇಸ್ ಅವೇರ್ ಆಫ್ ದಿಸ್? ಪ್ರಶ್ನೆ ಕೇಳಿದ್ರೆ ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ಯಾರು ಅವ್ರು? ಯಾರೇ ಇರಲಿ, ಓಕೆ, ನಾವು ಉತ್ತರ ಕೊಡ್ತೀವಿ. ಈಗ ಅವ್ರು ಯಾರೇ ಇರಲಿ, ಈ ಮೂರು ಅವರಿಗೆ ಅಂಟಿಕೊಂಡಿಲ್ಲ. ಈ ಮೂರರ ಅಂಟು ಅವರಿಗೆ ನನ್ನ ಲಿಪ್ಯತೆ, ಈ ಮೂವರ ಸ್ಪರ್ಶವೂ ಇಲ್ಲ. ಬಹುಶಃ ಅವ್ರಿಗೆ ಇದ್ದಿದ್ದೇ ಇಲ್ಲ ಅಂತ ಕಾಣಿಸ್ತದೆ. ಗುಂಜಾನಹ ಅಪಿ, ಅವರಲ್ಲಿ ಇದ್ದಾಗ್ಯೂ ಕೂಡ ಅವರ ಸ್ಪರ್ಶ ಇಲ್ಲ. ಕೇಳ್ಕೊಡ್ರಿ, ನನಗೆ ಒಳ್ಳೇದಾಯ್ತು, ನನಗೆ ಕೆಟ್ಟದಾಯ್ತು, ಅವ್ರು ನನಗೆ ಅವಮಾನ ಮಾಡಿದ್ರು, ಇವ್ರು ನನ್ಗೆ ನಿಂದನೆ ಮಾಡಿದ್ರು, ಇದು ಎಲ್ಲಿವರೆಗೆ? ಅಕ್ಷರ ಇರುವವರಿಗೆ ಅಷ್ಟೇ. ಇದು ಸ್ಥೂಲವಾಗಿ ನೋಡಿ ನೀವು, ಸ್ವಪ್ನದಲ್ಲಿ ತೆಗಳೋರು ಇಲ್ಲ, ಹೊಗಳೋರು ಇಲ್ಲ. ಯಾಕೆ ಸ್ವಪ್ನದಲ್ಲಾದ್ರೂ ಹೊಗಳಿಸ್ಕೊಂಬಂತೆ, ಸ್ವಪ್ನದಲ್ಲಿ ಹೊಗಳೋರು ಇದ್ದಾರೆ, ತೆಗಳೋರು ಯಾರಿಲ್ಲ. ಹೌದೋ? ಈಗ ಇಲ್ಲಿ ತೆಗಳಿಸಿಕೊಂಡವನು ಅಲ್ಲಿ ಹೊಗಳಿಸಿಕೊಳ್ತಾನೆ. ಹೊಗಳಿಸಿಕೊಳ್ಳುವಾಗ ತೆಗಳಿಸಿಕೊಂಡವನು ಇಲ್ಲ ಅಂದ್ರೆ ಅದು ಅಲ್ಲಿಗೆ ಅಲ್ಲಿಗೆ ಮುಗಿತಂತಾಯ್ತಲ್ಲ. ಇವರಿಬ್ಬರು ಗಾಢ ನಿದ್ರೆಯಲ್ಲಿಲ್ಲ. ಏನಾಯ್ತೀಗ? ಗಾಢ ನಿದ್ರೆ ಇದ್ದಂತಹ ಪ್ರಾಜ್ಞನಿಗೆ ಆನಂದದ ತೃಪ್ತಿ ಇದೆ ವಿನಃ ಇವರಿಬ್ಬರ ಯಾವ ಅನುಭವಗಳು ಇಲ್ಲ. ಇವರಿಬ್ಬರ ಅನುಭವಗಳು ಇಲ್ಲ ಅಂದಮೇಲೆ ಕೇಳ್ಕೊ ಭಾವಜೆ ಅದೇ, ಇವರಿಬ್ಬರ ಅನುಭವಗಳು ಇಲ್ಲ ಅಂದಮೇಲೆ ಅನುಭವಿಸುವವನು ಇರುವ ಅಪೈದಂ ಅನುಭವಿಸುವ ಎಕ್ಸ್ಪೀರಿಯನ್ಸ್ ಈಸಿ ಅವೈಲಬಲ್ ಆರ್ ನಾಟ್ ಅವೈಲಬಲ್ ಅಂತಂದ್ರೆ, ಹಾಗಾಗಿ ಯಾವುದು ಅವನಿಗೆ ಸೇರಿದೆ? ಮುಂಜಾನಹ ಅಪಿ ನ ಲಭ್ಯತೆ. ಅವನು ಅನುಭವಿಸ್ತಾ ಇದ್ದಾಗಿ ಕೂಡ ಇವುಗಳ ಸ್ಪರ್ಶ ಇವುಗಳ ಅಂಟು ಅವನಿಗೆ ಇಲ್ಲ. ಭಾಷೆ ಇದೆ, ಹಾ ಇದೆ, 28. ತ್ರಿಷುಧಾಮಸು ಯತ್ ಜಾಗ್ರದಾದಿಷು ಸ್ಥೂಲ ಪ್ರವಿವಿಕ್ತ ಆನಂದಾಖ್ಯಂ ಭೋಜ್ಯಂ ಏಕಂ ಚಿದಾಭೂತಂ ಯಶ್ಚ ವಿಶ್ವ ತೈಜಸ ಪ್ರಾಜ್ಞಾಖ್ಯ ಮುಕ್ತ ಏಕಃ ಸಹ ಅಹಂ ಇತಿ ಏಕತ್ವೇನ ಪ್ರತಿಸಂಧಾನಾತ್ ದ್ರಷ್ಟೃತ್ವ ಅವಿಶೇಷಾಚ್ಚ ಪ್ರಕೀರ್ತಿತಃ. ಭೋಗಕ್ಕೆ ಲಭ್ಯವಿದ್ದ ವಸ್ತು ಪದಾರ್ಥ ಇವುಗಳಿಗೆ ಭೋಜ್ಯ ಅಂತ ಹೇಳಿ, ಭೋಗಗಳನ್ನು ಭೋಗಿಸುವವನಿಗೆ ಭೋಗ್ತರು ಅಂತ ಕರೀತಾರೆ. ಅದು ಕ್ಲಿಯರ್ ಇರಬೇಕು. ಭೋಜ್ಯ ಅಂದರೆ ಭೋಗಿಸುವ ಪದಾರ್ಥ, ಭೋಗ್ತರು ಅಂದರೆ ಭೋಗಿಸುವವರ. ಏನಂತಾರೆ? ತ್ರಿಷುಧಾಮಸು, ಮೂರು ಕ್ಷೇತ್ರಗಳಲ್ಲಿ ಯತ್ ಯಾವುದು ಜಾಗೃದಾದಿಷು ಸ್ಥೂಲ ಪ್ರವಿವಿಕ್ತ ಆನಂದಾಖ್ಯಂ ಭೋಜ್ಯಂ. ಸ್ಥೂಲ ಪ್ರವಿವಿಕ್ತ ಆನಂದ ಈ ಮೂರು ಭೋಗ ವಿಷಯಗಳಿವೆ. ಸ್ಥೂಲ ಭೋಗ ವಿಷಯ, ಪ್ರವೃತ್ತ ಭೋಗ ವಿಷಯ, ಆನಂದ ಭೋಗ ವಿಷಯ. ವಿಷಯ ಅನ್ನೋ ಶಬ್ದನೇ ಬರೀದೇ ಹೋದರೆ ಅರ್ಥನೇ ಬೇರೆ ಆಗ್ತದೆ. ಇವು ಮೂರು ಶಬ್ದಗಳು ವಿಷಯಾಧಾರಿತ ಶಬ್ದ, ಅಂದರೆ ವಿಷಯವನ್ನೇ ತೋರಿಸ್ತಾರೆ. ಹಾಗೆ ಈಗ ತಟ್ಟೆ ಅಂತ ಹೇಳ್ತೀವಿ, ತಟ್ಟೆ ಅಂತ ಹೇಳಿದಾಗ ಆ ತಟ್ಟೆ ಅನ್ನೋ ಶಬ್ದ ಏನು ಮಾಡ್ತದೆ, ವಿಷಯವನ್ನೇ ತೋರಿಸ್ತದೆ. ಇದನ್ನು ಏನೂ ತೋರಿಸೋದಿಲ್ಲ, ಆರೇನು ಎಂಟಿ ತಟ್ಟೆ, ಪ್ಲೇಟ್ಫುಲ್ ತಟ್ಟೆ ಅಂತ ಅನ್ಬೋದು ಅಷ್ಟೇ ವಿನಃ. ಬಟ್ ಅದು ಅಲ್ಟಿಮೇಟ್ಲಿ ಏನು ತೋರಿಸ್ತದೆ, ತಟ್ಟೆಯನ್ನು ತೋರಿಸ್ತದೆ. ಹಾಗೆ ಇವು ಮೂರು ಶಬ್ದಗಳಿದ್ದಾವೆ, ಇವು ತೋರಿಸ್ತವೆ ಏನು, ಭೋಜ್ಯ ವಿಷಯಗಳನ್ನು ತೋರಿಸ್ತವೆ. ಹಾಂ, ಎಲ್ಲಿ ಎಲ್ಲಿ ಭೋಜ್ಯ ವಿಷಯಗಳಿವು, ಜಾಗೃತಾದಿಶು, ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ. ಓಕೆ, ಏನಿವು ಭೋಜ್ಯ ವಿಷಯಗಳು, ಸ್ಥೂಲ, ಪ್ರವೃತ್ತ, ಆನಂದ. ಏಕಂ ಏಕಂ ತ್ರಿಧಾ ಭೂತಂ, ಹೌದಾ, ಇವು ಮೂರು ಮೂರು ಬಗೆಯಾಗಿ ಭೋಜ್ಯ ಒಂದೇ. ಏನು ಭೋಜ್ಯ, ವಿಷಯಗಳು, ಭೋಗದ ವಿಷಯಗಳು. ಅದು ಎಷ್ಟು ಥರ ಲಭ್ಯ ಇವೆ, ಎಚ್ಚರದ ಈ ವಸ್ತುವು ಭೋಜ್ಯವೇ, ಕನಸಿನಲ್ಲಿಯ ವಸ್ತುವು ಭೋಜ್ಯವೇ, ಪ್ರಾಜ್ಞನಲ್ಲಿಯ ಆನಂದವು ಭೋಜ್ಯವೇ. ಹೀಗಾಗಿ ಒಂದೇ ಭೋಜ್ಯವು ಎಷ್ಟು ಬಗೆಯಾಗಿ ಸಿಕ್ಕಿದೆ, ಈಗ ಮೂರು ಬಗೆಯಾಗಿ ಸಿಕ್ಕಿದೆ, ತ್ರಿಧಾಭೂತಂ. ಅದಕ್ಕೆ ತಕ್ಕಂತೆ ಮೂವರು ಭೋಕ್ತೃಗಳು, ವಿಶ್ವ ತೈಜಸ ಪ್ರಾಜ್ಞಾಖ್ಯ ಭೋಕ್ತ ಮಜಾ ನೋಡಿ. ಅವು ಮೂರರಲ್ಲಿ ಒಬ್ಬ, ಮೂರರಲ್ಲಿಯೂ ಭೋಜ್ಯ ವಸ್ತು ಹೇಗೋ ಹಾಗೆ ವಿಶ್ವ ತೈಜಸ ಪ್ರಾಜ್ಞಾಖ್ಯ ಇವರಲ್ಲಿಯೂ ಕೂಡ ಒಬ್ಬನೇ, ಯಾರು, ಭೋಕ್ತ. ಇದನ್ನು ನಾವು ನೂರು ನೂರು ಅನ್ಕೋತ ಹೋಗಬೇಡ, ನೀನು ಭೋಜ್ಯ ಇವು ಮೂರಾಗಿರ್ಬೋದು, ಅಲ್ಲಿ ಬಿಡ, ಮೂರಾಗಲಿ ನೂರಾಗಲಿ ನಮ್ಗೆ ಸಂಬಂಧ ಇಲ್ಲ, ಭೋಜ್ಯ ಹೌದಲ್ಲೋ. ಓಕೆ, ಇದ್ರ ಭೋಗಿಸೋನು ಯಾರು, ವಿಶ್ವ ತೈಜಸ. ಮೂರ್ ಯಾಕೆ ಹೇಳ್ಕೊತ ಹೋಗ್ತೀರಾ, ಮೂರನ್ನು ಸೇರಿಸಿ ಒಂದೇ ಹೇಳ್ಬಿಡ್ರಿ, ಏನದು ಭೋಕ್ತ ಅಷ್ಟೇ. ವಿಶ್ವ ತೈಜಸ ಪ್ರಾಜ್ಞಾಖ್ಯ ಭೋಕ್ತ ಏಕ, ಈ ಒಬ್ಬನೇ ಯಾರು, ಸಹ ವಿಶ್ವ ಅಹಂ, ಸಹ ತೈಜಸ ಅಹಂ, ಸ ಪ್ರಾಜ್ಞ ಅಹಂ. ಹೇ, ಹಾಗಾದ್ರೆ ಇವ್ರು ಮೂರು ಯಾರು, ಇವರು ಅಹಮೇವ ಸಹ ಅಹಂ ಇತಿ ಏಕತ್ವೇನ ಪ್ರತಿಸಂಧಾನಾತ. ಈ ಪ್ರಕಾರವಾದ ಜಿಜ್ಞಾಸವನ್ನು ಮಾಡುವುದರಿಂದ ದ್ರಷ್ಟೃತ್ವ ಅವಿಶೇಷಾಚ ಪ್ರಕೀರ್ತಿತ, ಇವನು ಪ್ರಸಿದ್ಧನಾಗಿಬಿಟ್ಟ. ಈಗ ಏನು ಪ್ರಸಿದ್ಧನಾಗಿಬಿಟ್ಟ, ಯಾವುಗಳ ಸ್ಪರ್ಶವೂ ಇಲ್ಲದೇ ಇದ್ದಂತಹ ಕೇವಲ ತನ್ನ ಅಸ್ತಿತ್ವದಿಂದ ಇದ್ದಂಥವನು ಅಂತ ಪ್ರಸಿದ್ಧ. ಇನ್ನು ಯಾರು ಅಂತ ಹೇಳಿಲ್ಲ, ಇನ್ನು ಯಾರು ಅಂತ ಹೇಳಕ್ ಹೋಗಿಲ್ಲ, ಹೇಳ್ತಾರೆ ನಿಧಾನ ಹೇಳ್ತಾರೆ. ದ್ರಷ್ಟುತ್ವ ಅವಿಶೇಷಾರ್ಥ ಪ್ರಕೀರ್ತಿ ಅಲಾಥ ಶಾಂತಿ ಪ್ರಕರಣ ಹೋಗಿ ಅದನ್ನು ಕ್ಲಿಯರ್ ಮಾಡ್ತಾರೆ. ಅಲ್ಲಿ ತನಕನೂ ಹಿಂಗೆ ನೀವು ಆ ಜಾಗೃತ ಸ್ವಪ್ನ ಸುಶಕ್ತಿ ಜಾಗೃತ ಕನಸು ಬೀಳದೆ ಹೋದ್ರು ದಿವಸ ಕನಸು ಬಿಡೋದು ಹಂಗೆ, ಎದ್ರ ಕನಸು ಜಾಗೃತ ಹಿಂಗೆ ಕಣೀ ತನಕ ಅಲಾಥ ಶಾಂತಿ ಎಲ್ಲ ಕ್ಲಿಯರ್ ಮಾಡಿ ಸುಂದರ. ಸೊ ಈ ಪ್ರಕಾರ ಏಕತ್ವ ಪ್ರತಿಸಂಧಾನಾತ ದ್ರಷ್ಟೃತ್ವ ಅವಿಶೇಷಾಚ ಪ್ರಕೀರ್ತ. ಯೋ ವೇದ ಏತತ್ ಉಭಯಂ ಭೋಜ್ಯ ಭೋಕ್ತೃತಯ ಅನೇಕದಾ ಭಿನ್ನಂ ಸಹ ಭುಂಜಾನಃ ನ ಲಿಪ್ಯತೆ. ಯಾರೂ ಈ ಪ್ರಕಾರವಾದ ಭೋಜ್ಯ ಭೋಕ್ತೃಗಳು ಇದ್ದಂತಹ ಭಿನ್ನ ಭಿನ್ನವಾದ ಭೋಗಗಳಲ್ಲಿ ತೊಡಗಿದಂತಹ ಭುಂಜಾನಃ ಅವುಗಳನ್ನು ಭೋಗಿಸ್ತಾ ಇದ್ದಾಗ್ಯೂ ಕೂಡ ಇವುಗಳ ಸ್ಪರ್ಶವಿಲ್ಲದೆ ಇದ್ದಾನು ನ ಲಿಪ್ಯತೆ, ಇವುಗಳ ಸ್ಪರ್ಶ ಇಲ್ಲದೆ ಇದ್ದಾನು ಯಹ ವೇದ. ಕಿಂ ವೇದ, ಅಹಂ ನ ಲಿಪ್ಯತೆ, ನನಗೆ ಇದು ಯಾವುದು ಅಂಟಿಲ್ಲ. ಮಾಂ ನ ಲಿಪ್ಯತೆ, ನನಗೆ ಇದು ಯಾವುದು ಅಂಟಿಲ್ಲ. ಅಂಟಿಲ್ಲ ನೋಡಿ, ಅವೇ ಅಂಟಿತ್ತು, ಅದು ಅಲ್ಲೇ ತೊಳ್ಕೊಂಡು ಇಲ್ಲಿ ಬಂದ್ವಿ. ನಾವು ಹೇಳೋದು ಆ ಅಂಟು ಅಲ್ಲ, ಈ ಅಂಟು ಅಲ್ಲ, ಈ ಮಧ್ಯದಲ್ಲಿ ಇದ್ದನಲ್ಲ ಅವನು ಅಂಟು ರಹಿತನು, ಅಂಟಿಸ್ಕೊಂಡವನು, ಅವನು ಬೇಕಾಗಿದ್ದ ನಮಗೆ. ನ್ಯಾಚುರಲ್ ಇಲ್ಲಿ ಊಟ ಮಾಡಿದ್ವಿ, ಕೈ ತೊಳ್ಕೊಂಡ್ವಿ, ಫೈನ್, ನೋ ಪ್ರಾಬ್ಲಮ್. ಅಂಟಿತ್ತ ಇಲ್ಲ, ಅಂಟಿತ್ತು, ನಾವು ಕೈ ತೊಳ್ಕೊಂಡ್ವಿ, ಮುಗಿದೋಯ್ತು. ಅಲ್ಲಿ ಭಾರಿ ಹೊಗಳಿದ್ರು, ಮುಖ ಹಿಂಗಾಗಿತ್ತು, ಅದು ಮುಗಿತ್ತು, ಅಲ್ಲೇ ಕೈ ತೊಳ್ಕೊಂಡ್ಬಿಟ್ವಿ, ಮುಖ ತೊಳ್ಕೊಂಡ್ಬಿಟ್ವಿ, ಅಲ್ಲೇ ಮುಖ ತೊಳ್ಕೊಂಡ್ಬಿಟ್ವಿ, ಮುಗಿದ ಕೆಲಸ ಮುಗಿದೋಯ್ತು. ಬಟ್ ಈ ಮಧ್ಯದಲ್ಲೇ ಅವನಿಗೆ ಅಂಟಿದೆಯೋ, ಅಂಟಿದ್ರೆ ಏನಾಗ್ತಿತ್ತು? ಆಗ್ತಾನೆ ಇರಲಿಲ್ಲ, ಅನುಭವಿಸ್ಲಿಕ್ಕೆ ಆಗ್ತಿರಲಿಲ್ಲ. ಈಸ್ ಆಲ್ರೆಡಿ ಡಿಪ್ಡ್ ಇನ್ ದಿ ಅರ್ಲಿಯರ್ ಎಕ್ಸ್ಪೀರಿಯನ್ಸ್, ಸೋಕ್ಡ್ ಇನ್ ದಿ ಅರ್ಲಿಯರ್ ಎಕ್ಸ್ಪೀರಿಯನ್ಸ್. ಹೊಸ ಅನುಭವಕ್ಕೆ ಹಿಂಗೆ ಬರ್ತಾನೆ, ದಿವಸ ಬರ್ತೇನೋ. ಇದರ್ಥ ಏನು? ಅವುಗಳನ್ನ ಅಲ್ಲಿಯೇ ಕಳಿಸಿ ಅವುಗಳ ಸ್ಪರ್ಶವಿಲ್ಲದೆ ನಾವಿದ್ದೇವೆ. ಅನೇಕದ ಭಿನ್ನಂಸ ಭುಂಜಾನ ನ ಲಿಪ್ಯತೆ ಭೋಜ್ಯಸ್ಯ ಸರ್ವಸ್ಯ ಏಕಸ್ಯ ಭೋಕ್ತುಃ ಭೋಜ್ಯತ್ವಾತ್. ಎಲ್ಲ ಭೋಗಗಳಲ್ಲಿಯೂ ಭೋಗಿಸುವಂತಹ ಭೋಕ್ತೃ ಒಬ್ಬನೇ ಆಗಿದ್ದಾಗಿ ಕೂಡ ಅವನು ಅವುಗಳ ಸ್ಪರ್ಶವೂ ಇಲ್ಲದೇ ಇದ್ದಾನೆ. ನಾಟ್ ಇವನ್ ಅಯೌಟ್ ಆಫ್ ಟಚ್, ಕಿಂಚಿತ್ತ ಸ್ಪರ್ಶ ಇಲ್ಲ ಅವನಿಗೆ. ಅಯ್ಯೋ ಇಲ್ಲಿ ಇಲ್ಲ. ಜೀವನ ಅಂದ್ರನ ಇವು ಮೂರು ಕ್ಷೇತ್ರ, ಜಾಗೃತ, ಈ ಮೂರರಲ್ಲಿ ಯಾವುದು ಒಂದು ನಿನಗೆ ಅಂಟಿಲ್ಲ. ಅಂದ್ರೆ ಅರ್ಥೇನು? ಜೀವನ ನಿನಗೆ ಅಂಟುಕೊಂಡಿಲ್ಲ. ಅದರ ಅರ್ಥೇನು? ನೀನು ಈಗ ಈ ಕ್ಷಣದ ಈ ಕ್ಷಣವೇ ನೀನು ಮುಕ್ತನೇ ಇದ್ದೀಯ, ಆದರೂ ಕೂಡ ನಾನು ಬದ್ಧನು, ಐ ಆಮ್ ಬೌಂಡ್. ನಿಮ್ಗೇನು ಗೊತ್ತಾಗ್ತದೆ ಸ್ವಾಮಿ, ನಮ್ಮ ಸಂಸಾರ ನಮ್ದು 108 ಕತೆ ಇದೆ ಸ್ವಾಮಿ. ಏನು ಯಾವ ಸ್ಪರ್ಶವೂ ಇಲ್ಲ. ಈ ಮಾತು ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೇನೆ, ಏನು ಇಂತಿತ್ತು ಸ್ಪರ್ಶ ಇಲ್ಲ. ಕ್ಷೇತ್ರದ ಮಹಿಮೆಗೆ ತಕ್ಕಂತೆ ಅನೇಕ ವಸ್ತು ಪದಾರ್ಥವು ಭೋಗಗಳು ಲಭ್ಯವಾಗ್ತಾ ಹೋಗ್ತವೆ. ಆ ಕ್ಷೇತ್ರಗಳ ಅನುಭವಕ್ಕೆ ತಕ್ಕಂತೆ ಭೋಕ್ತೃ ಅನೇಕ ಅನೇಕ ಭೋಗ ಅನುಭವಿಸ್ತಾರೆ. ಭೋಗ್ತಾನೆ ಸಾಲ್ಸಲ್ ಪಾಸವೇ, ಯಾವುದು ಇರೋದಿಲ್ಲ. ಎಲ್ಲವೂ ಜಾಯತೆ ಗಚ್ಚತಿ, ಜಾಯತೆ ಗಚ್ಚತಿ, ಜಾಯತೆ ಗಚ್ಚತಿ, ಅಯಮೇವ ಜಗತ್. ಅದನ್ನೆಲ್ಲ ಕಲೆ ಹಾಕ್ಕೊಂಡು ಮುಖ ಸೊಟ್ಟು ಮಾಡಿದ್ರೆ ಪಾಪ ಉಪನಿಷತ್ ಏನು ಮಾಡ್ತದೆ ಅಂದ್ರೆ ಗುರುಗಳಿನ ಏನು ಮಾಡ್ತಾರೆ? ತಲೆ ಹಾಕ್ಕೊಂಡು ಉಳಿ ಉಳಿ ಒದ್ದಾಡ್ಕೊಂಡು ಸ್ವಾಮಿ ನಾವಿಷ್ಟೆಲ್ಲ ಹೇಳಿದ್ರೆ ನಿಮಗೆ ನೀವು ಸಹ ಒದ್ದಾಡ್ರಿ ಸ್ವಾಮಿ. ನಲ್ಲಿ ಇಪ್ಪತ್ತು ಕಿಂಚಿತ್ತು ಅಂಟಿಕೊಂಡು ಭೋಜ್ಯಸ್ಯ ಸರ್ವಸ್ ಏಕಸ್ಯ ಭೋಕ್ತು ಭೋಜ್ಯತ್ವ ನ ಹೇಯಸ್ಯ ಯಹ ವಿಷಯ ಸಹ ತೇನ ಹೀಯತೆ ವರ್ಧತೆ ವಾ. ನ ಹೀಯತೆ ನ ವರ್ಧತೆ, ಯಾರಿಗೆ ಕೇಳ್ಕೊಳ್ಳಿ, ಯಾರಿಗೆ ಯಾವ ಕ್ಷೇತ್ರದಲ್ಲಿ ಆಗಲಿ ಯಾವ ಭೋಕ್ತೃವಿಗೆ ಆಗಲಿ ಏನೇ ಲಭ್ಯವಾಗಿದ್ದರೂ ಕೂಡ ಅವನಿಗೆ ನ ಹೀಯತೆ ನ ವರ್ಧತೆ, ಅವನಿಗೆ ಯಾವುದು ಕಮ್ಮಿನೂ ಆಗೋದಿಲ್ಲ, ಯಾವುದು ಹೆಚ್ಚಿಗೆನೂ ಆಗೋದಿಲ್ಲ. ಪೂರ್ಣಮದ ಪೂರ್ಣಮಿದ ಪೂರ್ಣ ಪೂರ್ಣಮಿದ ಚಚೆ. ಇನ್ನು 10 ನಿಮಿಷ ಅವನು ಪೂರ್ಣ. ಅದಕ್ಕೆ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಏನಂದ್ರೆ ನಹೇ ಅಗ್ನಿ ಸ್ವವಿಷಯಂ ಬೆಂಕಿ ಸುಡುತ್ತ ಸೌದೆಯನ್ನ ಮರವನ್ನು ಸುಡುತ್ತ ಹೆಚ್ಚಿಗೆ ಮರವನ್ನ ಹಾಕಿದ್ರೆ ಹೆಚ್ಚಿಗೆ ಮರ ಸುಡುತ್ತದೆ ಅಂತಿದೆಯಾ, ಕಮ್ಮಿ ಮರ ಹಾಕಿದ್ರೆ ಕಮ್ಮಿ ಸುಡುತ್ತದೆ ಅಂತಿದೆಯಾ, ಏನು ಸುಡುತ್ತದೆ? ಯಥಾ ಅಗ್ನಿ ಸ್ವವಿಷಯಂ ದಗ್ಧ್ವಾ ಸ್ವವಿಷಯಂ ಕಾಷ್ಟಾದಿ ದಗ್ಧ್ವಾ, ಯಾವ ಪ್ರಕಾರ ಅಗ್ನಿಯು ತನ್ನದೇ ಆದಂತಹ ಇಂಧನ, ತನ್ನದೇ ಆದಂತಹ ಇಂಧನ ಏನು ಸೌದೆ ಆಗ್ಬೋದು ಅಥವಾ ಹೆಚ್ ಪಿ ಗ್ಯಾಸ್ ಆಗ್ಬೋದು, ಅದಕ್ಕೆ ಸ್ವವಿಷಯ ಅದನ್ನು ಸುಡುವುದರಿಂದ ಸುಡುತ್ತಾ ಇರುವಾಗ ಗೊತ್ತಾಯ್ತಲ್ಲ ಹೆಚ್ಚಿಗೆ ಸುಡುತ್ತದೋ ಕಮ್ಮಿ ಸುಡುತ್ತದೋ, ಹೆಚ್ಚಿಗೆ ಸುಡಬೇಕು ಅಂದ್ರೆ ಏನು ಮಾಡಬೇಕು? ಏನು ಆರೋಗ್ಯ ಅಷ್ಟೇ, ನೀನು ಹೆಚ್ಚಿಗೆ ಪೆಟ್ರೋಲ್ ಸುರಿಯೋದ್ರಿಂದ ಹೆಚ್ಚು ಸುಡೋದಿಲ್ಲ, ನೀನು ಲೀಟ್ರ್ ಹಾಕೋ ಬದಲು ಬರೀ ಒಂದಿಷ್ಟೇ ನೀನು ಪೆಟ್ರೋಲ್ ಹಾಕಿದ್ದೆ ಅಂತಂದ್ರೆ ಸುಡುತ್ತೆ ಸುಡುತ್ತದೆ, ಅರ್ಥಾತ್ ಶಾಖದಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಹಾಗೆ ಅರಿವಿನಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಈ ಮೂರು ಭೋಕ್ತೃಗಳಲ್ಲಿ ಮೂರು ಭೋಜ್ಯಗಳಲ್ಲಿ ಮೂರು ಅವಸ್ಥೆಗಳಲ್ಲಿ ಇರುವಂತಹ ನೀನು ಏನು ಬದಲಾವಣೆ ಆಗಿ ಆವಾಗಲೇ ಇಷ್ಟು ನಾಟಕ ಮಾಡಿ ಬರ್ತದೆ ನಿನಗೆ. ನೀನು ಏನಾದರೂ ಒಂದು ನಾಟಕದಲ್ಲಿ ಆ ನಾಟಕದ ಪಾತ್ರದಂತೆಯೇ ನೀನು ಏನಾದರೂ ಬದಲಾವಣೆ ಆಗಿಬಿಟ್ಟಿದ್ದೀಯ ಆದರೆ ನಿನಗೆ ಇನ್ನೊಂದು ಪಾತ್ರ ವಹಿಸ್ಲಿಕ್ಕೆ ಆಗೋದೇ ಇಲ್ಲ. ನಾವೆಲ್ಲ ಎಂಥ ಮಜಾ ನಾಟಕ ಬರ್ತೇವೆ, ಅದು ಬೇಸರಕ್ಕೆ ಇದು ಬರ್ತೇವೆ, ಇದು ಬೇಸರಕ್ಕೆ ಅಲ್ಲಿ ಹೋಗ್ತೀವಿ, ಹಂಗೆ ಆಟ ಆಡಿದ್ದು ಆದ್ರೆ ಯಾರು ಅದನ್ನು ಆಟ ಅಂತ ನೋಡೋದಿಲ್ಲ, ಅದನ್ನು ರಿಯಾಲಿಟಿ ಅಂತ. ಹೀಗಾಗಿ ಸಂಸಾರದಲ್ಲಿ ಏನಾಗ್ತಾರೆ ಸಿಕ್ಕಾಕೊಳ್ತಾರೆ. ಆರನೇ ಶ್ಲೋಕ, ಪ್ರಭವ ಸರ್ವಭಾವಾನಾಂ ಸತಾಮಿತಿ ವಿನಿಶ್ಚಯ ಸರ್ವಂ ಜನಯತಿ ಪ್ರಾಣಃ ಚೇತೋಂ ಶೂನ್ ಪುರುಷ ಪೃಥಕ್ ಪ್ರಭವ ಸರ್ವಭಾವಾನಾಂ ಸತಾಮಿತಿ ವಿನಿಶ್ಚಯ ಸರ್ವಂ ಜನಯತಿ ಪ್ರಾಣಃ ಚೇತೋಂ ಶೂನ್ ಪುರುಷ ಪೃಥಕ್. ವೆರಿ ಬ್ಯೂಟಿಫುಲ್ ಡಿಸ್ಕಷನ್ ಇದೆ. ಸರ್ವಭಾವಾನಾಂ ಪ್ರಭವ, ಸರ್ವಭಾವಾನಾಂ ಪ್ರಭವ ಸತಾಂ ಇತಿ ವಿನಿಶ್ಚಯ. ಪ್ರಭವ ಉಂಟಾದ ಸಮಸ್ತ ನಾಮರೂಪದ ಈ ಪ್ರಪಂಚ ಸಮಸ್ತ ಪ್ರಭವ ಇವು ಇದ್ದವುಗಳಿಂದಾಗಿಯೇ ಹುಟ್ಟಿಕೊಂಡಿವೆಯೋ ಇಲ್ಲವುಗಳಿಂದ ಹುಟ್ಟಿಕೊಂಡಿವೆ. ಸರ್ವಭಾವಾನ ಭಾವಾನ ಅಂದರೆ ಇರುವಿಕೆಗಳಿಂದ ಕೂಡಿದ ಇರುವಿಕೆಗಳಿಂದ ಕೂಡಿರುವಂಥವುಗಳಿಂದಲೇ ಈ ಪ್ರಪಂಚವು ಉತ್ಪತ್ತಿ ಆಯಿತು ಎಂದು ನಿಶ್ಚಯ. ಅಂದರೆ ಅಭಾವದಿಂದ ಆಗಿಲ್ಲ, ಭಾವದಿಂದ ಆಗಿಲ್ಲ. ಜಸ್ಟ್ ಸಿಂಪಲ್ ಉದಾಹರಣೆ, ಮಣ್ಣು ಭಾವ ಮಡಿಕೆ ಉಂಟಾಗಲಿಕ್ಕೆ ಸಾಧ್ಯ, ಚಿನ್ನ ಭಾವ ಆಭರಣ ಉಂಟಾಗಲಿಕ್ಕೆ ಸಾಧ್ಯ. ಒಂದ್ಯಾ ಪುತ್ರ ಭಾವವು ಅಭಾವವು ಅವನಿಂದ ಒಂದು ಸಂತಾನ ಆಗುವುದಿಲ್ಲ, ಯಾಕಂದ್ರೆ ಅವನೇ ಇಲ್ಲ. ಅದೇ ಏನಾದರೂ ಆಗಬೇಕು ಅಂದರೆ ಇರಲಿ. ದಟ್ಸ್ ವಾಟ್ ಇಸ್ ಸೇ ಫಸ್ಟ್ ಲೈನ್ ಆ ಶ್ಲೋಕದ ಮೊದಲನೇ ಮಂತ್ರ ಮಂತ್ರ ಮೊದಲನೇ ಸ್ಥಾನ ಏನಿರ್ತದೆ, ಸರ್ವಭಾವಾನಾಂ ಪ್ರಭವ ಸತಾಮಿತಿ ನಿಶ್ಚಯ. ಅದು ಇದ್ರಲ್ಲೇ ಇದ್ದಿರ್ಲಿಕ್ಕೆ ಬೇಕು ಅನ್ನೋದು ನಿಶ್ಚಯವಾಗ್ತದೆ. ಅನವಶ್ಯಕವಾಗಿ ಯಾವುದು ಆಗುವುದೇ ಇಲ್ಲ. ಉಪನಿಷತ್ತು ಎಷ್ಟು ಹೇಳ್ತದೆ ಅಷ್ಟೇ ಕೇಳ್ಕೊತ ಹೋಗಿ. ಏನೇ ನಿಮಗೆ ಹಿಂದೆ ಮುಂದೆ ಅಕ್ಕಪಕ್ಕ ಸಂಶಯ ಬಂದರೆ ಇಡೀ ಬಾಕಿ ಉಪನಿಷತ್ ತಗೊಳ್ತದೆ. ನಾನು ಆ ಗಂಟು ತಾನೇ ಬಿಡಿಸ್ತದೆ. ಯಾಕೆ ಕಷ್ಟಪಡ್ತೀರಿ ಸಂಶಯ ಕೇಳೋದಷ್ಟೇ. ಏನು ಹೇಳ್ತದೆ, ಉಂಟಾಗುವಿಕೆ ಅನ್ನುವಂಥದ್ದು ಇದ್ದಿರುವಿಕೆಯಿಂದಲೇ ಉಂಟಾಗುವಿಕೆಯನ್ನು ಸಾಧ್ಯ ಇದೆ. ಆದ್ದರಿಂದ ಸತಾಮಿತಿ ನಿಶ್ಚಯ, ಇರುವಿಕೆ ಅನ್ನೋದೇ ಅತಿ ಸತ್ಯ. ಸತ್ ನಿಶ್ಚಯ ಸಿದ್ಧಾಂತ ಯಾವುದದು ಹಾಗಾದರೆ, ಸರ್ವಭಾವ ಅನ್ನೋದು ಎಲ್ಲ ಭಾವಗಳಿಗೆ ಮೂಲ ಭಾವ ಯಾವುದು? ಯಾವ ಭಾವ ಬಿಟ್ಬಿಡ್ರಿ ಈಗ, ಆ ಭಾವದ ಪ್ರಶ್ನೆ ಬರೋದಿಲ್ಲ ಈಗ. ಹೇ ಸೌಮ್ಯ ಸತ್ ಏವ ಆಸೀತ್. ಒಂದು ಉಪದೇಶ ಆಯ್ತಾ? ಏನಪ್ಪ, ಮೊದಲು ಈ ಸೃಷ್ಟಿ ಆಗುವ ಪೂರ್ವದಲ್ಲಿ ಸತ್ ಮಾತ್ರ ಇತ್ತು. ಅದು ಅದು ಬಂತ. ಈ ಸತ್ ಮಾತ್ರವಾಗಿ ಏನಿತ್ತೋ ಅದರಿಂದ ಇದು ಆಯಿತು ಅನ್ನುವುದು ಒಳಗಿರುವಂಥ ಅಂತರಾರ್ಥ. ಇದ್ದಂತಹ ಸತ್ತ, ಇಲ್ಲದೇ ಇದ್ದಂಥ ಸತ್ತ, ಆ ಇದ್ದಂಥ ಸತ್ತು ತಾನ್ಯಾಕೆ ಇಷ್ಟೆಲ್ಲ ಆಗುವ ಅವಶ್ಯಕತೆ ಇತ್ತು? ತಾನಿತ್ತು, ಇತ್ತು, ಇತ್ತು, ಇರಲಿ, ತನ್ನ ಪಾರಿಗಿರಬೇಕಾಗಿತ್ತು. ಇಷ್ಟೆಲ್ಲ ಯಾಕೆ ಕಾಣಬೇಕದು? ಹಾ, ಅದಿತ್ತು ಸಬೀಜಾತ್ಮಕವಾಗಿತ್ತು. ಅದನ್ನು ನಿನ್ನೆ ನಿನ್ನೆ ಡಿಸ್ಕಷನ್, ಅದು ಹೇಗಿತ್ತು? ಸಬೀಜಾತ್ಮಕ, ನಿರ್ಬೀಜಾತ್ಮಕಮಲ್ಲ, ಸಬೀಜಾತ್ಮಕ. ಏನೋ ಒಂದು ಕತೆ ಹೇಳ್ತದೆ ಅಷ್ಟೇ. ಸಬೀಜಾತ್ಮಕ ಅಂತಂದರೆ ಬರೀ ಕತೆ ನಾ ಹೇಳ್ತಾ ಇಲ್ಲ, ನೀನೇ ವಿಚಾರ ಮಾಡಿದಳು. ಇಲ್ಲದಿರುವಿಕೆಯಿಂದ ಉಂಟಾಗುವಿಕೆ ಸಾಧ್ಯವಿಲ್ಲ. ಉಂಟಾಗಿದೆ ಅಂದ ಮೇಲೆ ಅದು ಮುಂಚೆ ಇರಲಿಕ್ಕೆ ಬೇಕು. ಆ ಇರಲಿಕ್ಕೆ ಬೇಕು ಅನ್ನೋಂಥದ್ದು ಬೀಜ. ಆ ಬೀಜ ರೂಪದಲ್ಲಿ ಇತ್ತು, ಅದನ್ನು ಪ್ರಾಣಾತ್ಮ ಅಂತ ನಾವು ಕರೆದಿವಿ. ಆ ಪ್ರಾಣಾತ್ಮನಿಂದ ಇಷ್ಟಿರಲ್ಲ ಸ್ವಾಮಿ ಸತ್ತು. ಅದಕ್ಕೆ ಯಾವ ಭಾವ ಇಲ್ಲಲ್ಲ, ಸತ್ತಿಗೆ ಯಾವ ಭಾವ ಇಲ್ಲಲ್ಲ, ತಪ್ಪು ತಿಳ್ಕೊಂಡಿಯ? ಸತ್ತು ಇರುವಿಕೆ ಎನ್ನುವುದೇ ಅದರ ಭಾವ. ಆದರೆ ಅಲ್ಲೊಂದು ಆರೋಪಿತವಾದದ್ದು ಇನ್ನೊಂದಿದೆ. ನಿನ್ನ ಅಭ್ಯಾಸ ಮಾಡಿದ್ವಿ. ಏನದು ಆರೋಪಿತವಾಗಿ ಏನಿದೆ ಅಲ್ಲಿ? ಮಾಯ. ಈ ಆರೋಪಿತವಾದ ಮಾಯ, ಸ್ವ ಆರೋಪಿತವಾದ ಮಾಯ ಇಟ್ಟುಕೊಂಡು ಆ ನಂತರ ಎಷ್ಟು ಸೃಷ್ಟಿ ಆಯಿತು ಅಂತಾದರೆ ಅದು ಯಾಕೆ ಇಟ್ಕೊಳಕ್ಕೆ ಹೋಗಿತ್ತು ಮಾಯನ್ನ? ತಾನು ಯಾರು ತನಗೆ ಗೊತ್ತಿಲ್ಲ, ಅಜ್ಞಾನದಿಂದ. ಸೊ ಅಜ್ಞಾನದಿಂದಾಗಿ ಅಲ್ಲಿರುವಂತಹ ಸತ್ತೇ ಏನಾಗ್ತದೆ? ಪ್ರಾಣಾತ್ಮ ಆಗ್ತದೆ. ಆ ಪ್ರಾಣಾತ್ಮನೇ ಬೀಜ ಆಗ್ತದೆ. ಆ ಬೀಜ ಆಗಿದ್ದರಿಂದಲೇ ಇದಷ್ಟು ಪ್ರಪಂಚವು ಹುಟ್ಟಿಕೊಳ್ಳುತ್ತದೆ. ಎಷ್ಟು ಸರ್ವಂ ಜನಯತಿ ಪ್ರಾಣಶ್ಚೇತಃ, ಪ್ರಾಣಾತ್ಮನಾಗಿದ್ದುಕೊಂಡು ಎಲ್ಲವೂ ಹುಟ್ಟಿಕೊಳ್ಳುತ್ತದೆ. ಹೇಗಪ್ಪ, ಸೂರ್ಯನ ಒಂದೇ ಒಂದು ಕಿರಣವು ಅನೇಕ ಕಿರಣಗಳಾಗಿ ಪ್ರಕಾಶಗೊಂಡಂತೆ ಒಂದೇ ಒಂದು ಆತ್ಮ ಪ್ರಾಣಾತ್ಮ ಅನೇಕ ಜೀವರಾಶಿಗಳಲ್ಲಿ ತೋರ್ತದೆ. ಜಡ ಅಜಡ ಚರ ಅಚರ ಸಮಸ್ತ ನಾಮರೂಪದ ಜಗತ್ತು ಏನಾಯ್ತೀಗ ಹೊರಬಂದಿತು. ಸರ್ವಂ ಜನಯತಿ ಪ್ರಾಣ ಚೇತಃ ಅಂಶೂನ್ ಪುರುಷ ಪೃಥಕ್. ಪ್ರಾಣಾತ್ಮ ಅನ್ನೋದರಲ್ಲಿ ಪ್ರಾಣ ಚೇತಃ ಅಂಶೂನ್ ಚೇತೋಂಶೂನ್ ಪುರುಷ ಪೃಥಕ್ ಸರ್ವಂ ಜನಯತಿ ಎಲ್ಲವನ್ನು ಹುಟ್ಟಿಸುತ್ತಾನೆ.